ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800112356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 1004 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಹಾಲಿಕಟ್ಟೆ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ತರಕಾರಿ ಬೆಳೆಗಳಲ್ಲಿ ಪ್ರಮುಖ ಕೀಟಗಳು ಯಾವ್ಯಾವು, ಬಂದಾಗ ಒಂದು ಲಕ್ಷಣ ಹೇಗಿರುತ್ತೆ ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಈ ಕುರಿತಂತೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರ್ ಫಾರ್ಮ್ನಲ್ಲಿರುವಂತಹ ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗಣೇಶ್ ಆಲಿಕಟ್ಟಿ ಅವರು. ನಮಸ್ಕಾರ ಗಣೇಶ್ ಅವರಿಗೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ತಾವು ಇವತ್ತು ಈ ತರಕಾರಿ ಬೆಳೆಗಳಲ್ಲಿ ಬರುವಂತ ಕೀಟಗಳ ಬಗ್ಗೆ ಮತ್ತು ಅವು ಯಾಕೆ ಬರ್ತವೆ, ಅವು ಬಂದಾಗ ಲಕ್ಷಣಗಳು ಹೇಗಿರುತ್ತೆ ಬೆಳೆಗಳಲ್ಲಿ ಮತ್ತೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಾವು ಮೊದಲಿಗೆ ಮಾತಾಡಬಹುದಾದ್ರೆ ಈ ತರಕಾರಿ ಬೆಳೆಗಳಲ್ಲಿ ಬರುವಂತ ಕೀಟಗಳು ಯಾವ್ಯಾವು, ಏಕೆ ಬರ್ತವೆ, ಯಾವ ರೀತಿ ಇರುತ್ತೆ ಮತ್ತೆ ಹೇಗೆ ಅವನ್ನ ಮುಂದೆ ನಿರ್ವಹಣೆ ಮಾಡಬೇಕು? ಪ್ರಮುಖವಾಗಿ ತರಕಾರಿ ಬೆಳೆಗಳಾದಂತಹ ಟೊಮಾಟೋ, ಈರುಳ್ಳಿ ಇರ್ಬೋದು, ಮೆಣಸಿನಕಾಯಿ, ಬದನೆ ಮತ್ತು ಬೆಂಡೆಯಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೊಮಾಟೋದಲ್ಲಿ ಸಾಮಾನ್ಯವಾಗಿ ರಸ ಹೀರುವ ಕೀಟಗಳ ಬಾಧೆ ಈ ಒಂದು ಹಂತದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಟೊಮಾಟೋ ಒಂದೇ ಅಲ್ಲ, ಯಾವುದೇ ತರಕಾರಿ ಬೆಳೆ ಇರ್ಬೋದು ಹಿಂಗಾರಿನಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ ಅವುಗಳ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಅದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ವಾತಾವರಣದಲ್ಲಿನ ಉಷ್ಣಾಂಶ ಮತ್ತು ಆರ್ದ್ರತೆ, ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನ್ ಕರಿತೀವಿ, ಇವು ತುಂಬಾ ಪ್ರಮುಖವಾದಂತಹ ಮುಖ್ಯ ಕಾರಣಗಳು. ಮತ್ತೆ ನೀವು ಒಂದೇ ತರಕಾರಿ ಬೆಳೆನ ಹೆಚ್ಚೆಚ್ಚು ಏರಿಯಾದಲ್ಲಿ ಪದೇ ಪದೇ ಬೆಳೆಯೋದ್ರಿಂದನೂ ಕೂಡ ಅವುಗಳ ಬಾಧೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ಮೊದಲನೇದಾಗಿ ಟೊಮ್ಯಾಟೋದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ರಸ ಹೀರುವ ಕೀಟಗಳು ಅಂದ್ರೆ ಥ್ರಿಪ್ಸ್ ನುಸಿ ಇರ್ಬೋದು, ಸಸ್ಯಹೇನು ಇರ್ಬೋದು, ಮತ್ತೆ ಸುರುಳಿ ಕೀಟ ಅಂತ ಏನ್ ಎಲೆ ಭಾಗದಲ್ಲಿ ತಿಂತಕ್ಕಂಥ ಕೀಟ. ಸೊ ಈ ಥ್ರಿಪ್ಸ್ ನುಸಿ ಮತ್ತೆ ಈ ಸಸ್ಯಹೇನು ಬಾಧೆ ಒಳಗಾದಂತಹ ಗಿಡಗಳು ಇಲ್ಲಿ ಅಪ್ಸರೆ ಮತ್ತು ಪ್ರೌಢ ಹಂತದ ಕೀಟಗಳು ಎಲೆ ಕೆಳಭಾಗದಲ್ಲಿ ಕೂತು ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಿಕೊಂಡು ಗಿಡಗಳು ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗಿ ಒಣಗಲಿಕ್ಕೆ ಪ್ರಾರಂಭವಾಗ್ತವೆ. ಈ ಥ್ರಿಪ್ಸ್ ನುಸಿ ಮತ್ತೆ ಸಸ್ಯಹೇನು ಬಾಧೆ ಕಂಡು ಬಂದಲ್ಲಿ ರೈತರು ಅಂತರ್ವ್ಯಾಪಿ ಕೀಟನಾಶಕವಾದ ಡೈಮಿಥುವೇಟ್, ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಂತೆ ಡೈಮಿಥುವೇಟ್ ಇದು ರೋಗರ್ ಅಂತ ಏನು ನಮಗೆ ಸಿಗುತ್ತೆ, ನಂತರ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಸಿಂಪರಣೆ ಮಾಡೋದ್ರಿಂದ ಇವುಗಳ ಬಾಧೆಯನ್ನು ನಾವು ತಡೆಯಬಹುದು. ಮತ್ತೆ ವಿಶೇಷವಾಗಿ ಥ್ರಿಪ್ಸ್ ಬಾಧೆಯನ್ನ ನಾವು ಗಿಡ ಹೂ ಬಿಡುವ ಹಂತದಲ್ಲಿ ನಾವು ಈ ನೀಲಿ ಬಣ್ಣದ ಅಂಟಿನ ಬಲೆಗಳನ್ನ ಬಳಸೋದ್ರಿಂದ ನಾವು ಇವುಗಳನ್ನ ಗಣನೀಯ ಪ್ರಮಾಣದಲ್ಲಿ ಇವುಗಳ ಬಾಧೆಯನ್ನು ನಾವು ನಿಯಂತ್ರಣದಲ್ಲಿ ತರಬಹುದು. ನಂತರ ಟೊಮ್ಯಾಟೋದಲ್ಲಿ ರಸ ಹೀರೋ ಕೀಟಗಳಲ್ಲದೆ ಈ ಹಣ್ಣಿನ ಮೇಲೆ ತಿಂತಕ್ಕಂಥ ಕೀಟಗಳಲ್ಲಿ ಪ್ರಮುಖವಾಗಿ ಕಾಯಿ ಕೊರಕ, ಹೆಲಿಯೋತಿಸ್ ಅಂತ ಏನಂತೀವಿ, ಹೆಲಿಯೋತಿಸ್ ವೈಜ್ಞಾನಿಕವಾಗಿ ಇದನ್ನ ಹೆಲಿಕೋರ್ಪ ಆರ್ಮಿಜರ ಅಂತ ಕರಿತೀವಿ, ಹೆಲಿಯೋತಿಸ್ ಇದು ಪ್ರಮುಖವಾಗಿ ಹಣ್ಣಿನ ಭಾಗದಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಇದರ ಬಾಧೆ ಸುಮಾರು ಹೂ ಬಿಡುವ ಹಂತದಲ್ಲಿ ಪ್ರಾರಂಭವಾಗುತ್ತೆ. ಸೊ ಮೊದಲನೇ ಹೆಣ್ಣು ಪತಂಗಗಳು ರಾತ್ರಿ ಸಮಯದಲ್ಲಿ ಎಲೆ ಮೇಲ್ಭಾಗದಲ್ಲಿ ತತ್ತಿಗಳನ್ನು ಇಡ್ತವೆ. ನಂತರ ಬರ್ತಕ್ಕಂಥ ಮರಿ ಹುಳುಗಳು ಮೊದಲನೇದಾಗಿ ಅವು ಎಲೆಯ ಮೇಲ್ಭಾಗದಲ್ಲಿ ಈ ಪತ್ರಹರಿತನ್ನ ಕೆರೆದು ತಿಂತವೆ. ತಿಂದು ನಂತರ ಕ್ರಮೇಣ ಬೆಳೆದಂಗೆ ದೊಡ್ಡ ಹಂತದ ಹುಳುಗಳು, ಮರಿ ಹುಳುಗಳು ಹಣ್ಣು ಮತ್ತೆ ಹೂವಿನ ಮೇಲೆ ತಿನ್ಲಿಕ್ಕೆ ಪ್ರಾರಂಭವಾಗ್ತವೆ. ಇಂಥ ಬಾಧೆಗೊಳಗಾದಂತ ಗಿಡದಲ್ಲಿ ನೀವು ಟೊಮ್ಯಾಟೋ ಹಣ್ಣಿನ ಮೇಲೆ, ಅದು ಹಣ್ಣಾಗಿರ್ಬೋದು ಅಥವಾ ಕಾಯಿ ಇರ್ಬೋದು, ಅದರ ಮೇಲೆ ನೀವು ರಂಧ್ರಗಳನ್ನು ಕಾಣಬಹುದು. ನಂತರ ಹಣ್ಣುಗಳು ಮತ್ತು ಹೂವುಗಳು ಉದುರುವುದನ್ನು ಕೂಡ ನೀವು ಕಾಣಬಹುದು. ಸೊ ಈ ಬಾಧೆ ಕಂಡು ಬಂದಲ್ಲಿ ನೀವು ತಕ್ಷಣ ಹೂವು ಬಿಡುವ ಹಂತದಲ್ಲಿ ಈ ಹೆಲಿಯೋತಿಸ್ ಕಾಯಿ ಕೊರಕದ ನಿರ್ವಹಣೆಗೆ ಪ್ರತಿ ಎಕರೆಗೆ 8-10 ಮೋಹಕ ಬಲೆಗಳನ್ನು ನೀವು ನಿಲ್ಲಿಸಬೇಕು. ಈ ರೀತಿ ನಿಲ್ಲಿಸೋದ್ರಿಂದ ರಾತ್ರಿ ಸಮಯದಲ್ಲಿ ಈ ಮೋಹಕ ಬಲೆಗೆ ಎಲ್ಲ ಪ್ರೌಢ ಹಂತದ ಕೀಟಗಳು ಅವು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಅವುಗಳು ಆಕ್ಟಿವ್ ಆಗಿರ್ತವೆ. ಅಂತ ಸಮಯದಲ್ಲಿ ನೀವು ಇವನ್ನ ಅಟ್ರಾಕ್ಟ್ ಮಾಡಿ ಅವನ್ನ ಕೊಲ್ಲಬಹುದು. ನಂತರ ಮೊದಲನೇ ಹಂತದಲ್ಲಿ ನೀವು ಈ ಬೇವಿನ ಕಷಾಯವನ್ನ 5% ಪ್ರಮಾಣದಲ್ಲಿ ಪ್ರತಿ ಲೀಟರ್ ನೀರಿಗೆ ಬಳಸೋದ್ರಿಂದ ಇವುಗಳ ತತ್ತಿಗಳನ್ನ ಕೊಲ್ಲೋದ್ರಿಂದ ನೀವು ಇದರ ಬಾಧೆಯನ್ನ ಕಡಿಮೆ ಮಾಡಬಹುದು. ನಂತರ ಮರಿಹುಳು ಹಂತದಲ್ಲಿ ನೀವು ಯಾವುದಾದ್ರೂ ಈ ಕಾಂಟ್ಯಾಕ್ಟ್ ಕೀಟನಾಶಕಗಳು ಅಂದ್ರೆ ಕ್ವಿನಾಲ್ ಪಾಸ್ ಇರ್ಬೋದು ಅಥವಾ ಪ್ರೊಪನೋಪಾಸ್ ಇರ್ಬೋದು, ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ, ಅಥವಾ ಕೊರಾಜಿನ್ ಕ್ಲೋರಾಂಟ್ರಿನಿಲಿಪ್ರೋಲ್ ಅಂತ ಏನು ಸಿಗುತ್ತೆ ಅದನ್ನ ಪ್ರತಿ ಲೀಟರ್ ನೀರಿಗೆ 0.3 ಅಥವಾ 0.5 ಮಿಲಿಲೀಟರ್ನಂತೆ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡೋದ್ರಿಂದ ಇದರ ಬಾಧೆಯನ್ನ ನಾವು ನಿಯಂತ್ರಣಕ್ಕೆ ತರಬಹುದು. ನಂತರ ಈರುಳ್ಳಿ ಬೆಳೆಯಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಕೀಟ ಅಂದ್ರೆ ಥ್ರಿಪ್ಸ್ ನುಸಿ. ಇದರ ಬಾಧೆ ಸುಮಾರು ಬೆಳೆ ಬಿತ್ತಿದ ನಂತರ 1 ತಿಂಗಳಿನ ನಂತರ ಇದರ ಬಾಧೆ ಪ್ರಾರಂಭವಾಗುತ್ತೆ. ಈ ಥ್ರಿಪ್ಸ್ ನುಸಿ ಅಪ್ಸರೆ ಮತ್ತು ಪ್ರೌಢ ಹಂತದ ಕೀಟಗಳು ಎಲೆಯ ಪದರದ ಒಳಗಡೆ ಸೇರ್ಕೊಂಡ್ಬಿಟ್ಟು ರಸವನ್ನು ಹೀರೋದ್ರಿಂದ ನೀವು ಎಲೆಯ ಒಳಭಾಗದಲ್ಲಿ ಬಿಳಿ ಬಣ್ಣದ ಚುಕ್ಕೆಗಳನ್ನು ನೀವು ನೋಡಬಹುದು ಎಲೆ ಮೇಲೆ. ನಂತರ ಕ್ರಮೇಣ ಸ್ವಲ್ಪ 1 ವಾರ 10 ದಿನ ಕಳೆದಂಗೆ ಎಲೆಗಳು ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ ತುದಿಯಿಂದ. ಸೊ ನಂತರ ಕ್ರಮೇಣ ನೀವು ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸುಮಾರು 1 ತಿಂಗಳೊಳಗೆ ಎಲ್ಲ ಅದು ಎಲ್ಲ ಬೆಳೆಗೆ ಎಲ್ಲ ಆವರಿಸಿ ಸಂಪೂರ್ಣ ಗಿಡಗಳು ಒಣಗಿ ಹೋಗ್ತವೆ. ಸೊ ಈ ಬಾಧೆಯನ್ನ ನೀವು ಈಗಾಗಲೇ ನಾನು ತಿಳಿಸಿದಂಗೆ ಟೊಮ್ಯಾಟೊ ಬೆಳೆಯಲ್ಲಿ ನೀವೇನು ಈ ನೀಲಿ ಬಣ್ಣದ ಅಂಟಿನ ಬಲೆಗಳನ್ನು ನೀವು ಯೂಸ್ ಮಾಡ್ತೀರಿ ಸೇಮ್ ಅದೇ ತರ ಇದರಲ್ಲಿ ಕೂಡ ಈರುಳ್ಳಿಲಿ ಬಿತ್ತಿ 1 ತಿಂಗಳಾದ ತಕ್ಷಣ ನೀವು ನೀಲಿ ಬಣ್ಣದ ಅಂಟಿನ ಬಲೆಗಳನ್ನ ನಿಲ್ಲಿಸಬೇಕು. ಈ ರೀತಿ ನಿಲ್ಲಿಸೋದ್ರಿಂದ ನೀವು ಸುಮಾರು ಈ ಒಂದೇ ಬರೀ ನೀಲಿ ಬಣ್ಣ ಅಂಟಿನ ಬಲೆ ನಿಲ್ಲಿಸೋದ್ರಿಂದಾನೆ ನೀವು 60-70% ಈ ಬಾಧೆಯನ್ನ ಕಡಿಮೆ ಮಾಡುವುದು. ನಂತರ ಯಾವ್ದಾದ್ರು ಒಂದು ಕೀಟನಾಶಕ ಅಥವಾ ಡೈಮಿಥೋಯೇಟ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಂತೆ, ಅಥವಾ ಇಮಿಡಾಕ್ಲೋಪ್ರಿಡ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಂತೆ, ಅಥವಾ ಇತ್ತೀಚೆಗೆ ಬಂದಂತಹ ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಥಯಾಮೆಥಾಕ್ಸಾಮ್ ಇರ್ಬೋದು ಅಥವಾ ಅಸಿಟಾಮಿಪ್ರಿಡ್ ಇರ್ಬೋದು, ಎರಡನ್ನು ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಂ ನಂತೆ ಸಿಂಪರಣೆ ಮಾಡೋದ್ರಿಂದ ಇದರ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಈ ಮೆಣಸಿನಕಾಯಿಯನ್ನು ಮುಖ್ಯವಾದ ಒಂದು ತರಕಾರಿ ಬೆಳೆ ನಮ್ಮಲ್ಲಿ, ಇದರಲ್ಲೇ ಯಾವ ರೀತಿಯ ಒಂದು ಕೀಟಗಳು ಬರ್ತವೆ ಮತ್ತೆ ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಮೆಣಸಿನಕಾಯಿಯಲ್ಲಿ ಪ್ರಮುಖವಾಗಿ ರಸ ಇರುವ ಕೀಟಗಳಂದ್ರೆ ಥ್ರಿಪ್ಸ್ ನುಸಿ, ಸಸ್ಯಹೇನು ಮತ್ತೆ ಮೈಟ್ ನುಸಿ, ಇವುಗಳ ಬಾಧೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡು ಬರುತ್ತೆ. ಅದರಲ್ಲೂ ಕೂಡ ಬೇಸಿಗೆಯಲ್ಲಿ ಎಲ್ಲೆಲ್ಲಿ ಮೆಣಸಿನಕಾಯಿಯನ್ನು ಬೇಸಿಗೆಯಲ್ಲಿ ಹೆಚ್ಚು ಬೆಳೀತಾರೆ ಅಂತ ಸಮಯದಲ್ಲಿ ಇವುಗಳ ಬಾಧೆ ನಾನು ಈಗಾಗಲೇ ತಿಳಿಸಿದಂತೆ ಇದರ ಈ ವಾತಾವರಣದಲ್ಲಿ ಉಷ್ಣಾಂಶ ಮತ್ತು ಆರ್ದ್ರತೆ ಹೆಚ್ಚಾದಂಗೆ ಇವುಗಳ ಬಾಧೆಗಳು ಕೂಡ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ಥ್ರಿಪ್ಸ್ ನುಸಿ ಮತ್ತು ಸಸ್ಯಹೇನು ಎರಡು ಇರ್ಬೋದು. ಇದರಲ್ಲಿ ಪ್ರೌಢ ಹಂತದ ಮತ್ತು ಅಪ್ಸರೆ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಕೂತು ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಿಕೊಂಡು ನಂತರ ಗಣನೀಯ ಪ್ರಮಾಣದಲ್ಲಿ ಇವುಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಸೊ ಈ ರೀತಿ ಕುಂಠಿತಗೊಳ್ಳೋದ್ರಿಂದ ಒಂದು ಗಿಡಗಳ ಬೆಳವಣಿಗೆ ಆಗೋದಿಲ್ಲ. ನಂತರ ಇವು ಕಾಯಿ ಏನಾದ್ರು ಬಿಟ್ಟರೆ ಕಾಯಿ ಸಣ್ಣ ಸಣ್ಣ ಅಂದ್ರೆ ತುಂಬಾ ಕಾಯಿಗಳ ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ. ನಂತರ ಮತ್ತೆ ನೀವು ಹಣ್ಣುಗಳು ಮತ್ತು ಹೂವುಗಳು ಉದುರೋದನ್ನು ಕೂಡ ನೀವು ನೋಡಬಹುದು. ಸಾಮಾನ್ಯವಾಗಿ ಥ್ರಿಪ್ಸ್ ನುಸಿ ಬಾಧೆ ಕಂಡು ಬಂದಲ್ಲಿ ಕಾಯಿ ಬಿಡುವಂತದಲ್ಲಿ ನೀವು ಬಿಳಿ ಬಣ್ಣದ ಮಚ್ಚೆಗಳನ್ನು ಕೂಡ ನೀವು ನೋಡಬಹುದು. ಸೊ ಈ ಥ್ರಿಪ್ಸ್ ನುಸಿ ಬಾಧೆ ಕಂಡು ಬಂದಲ್ಲಿ ಥ್ರಿಪ್ಸ್ ನುಸಿ ಅಥವಾ ಸಸ್ಯಹೇನು ಎರಡಕ್ಕೂ ರಸ ಇರುವ ಕೀಟಗಳು ಬಂದಾಗ ಮೊದಲನೇದಾಗಿ ನೀವು ನಾಟಿ ಮಾಡುವ ಸಮಯದಲ್ಲಿ ಸಸಿಗಳನ್ನ ನಾಟಿ ಮಾಡುವ ಪೂರ್ವದಲ್ಲಿ ಸಸಿಗಳನ್ನ ಈ ಕೀಟನಾಶಕಗಳ ದ್ರಾವಣದಲ್ಲಿ ಅದ್ದಿ ನೆಡೋದ್ರಿಂದ ನೀವು ಸುಮಾರು 1-1.5 ತಿಂಗಳು ಸುಮಾರು 2 ತಿಂಗಳವರೆಗೂ ನೀವು ಈ ರಸ ಹೀರುವ ಕೀಟಗಳ ಬಾಧೆಗಳನ್ನು ನೀವು ತಡಿಬಹುದು. ನಂತರ ಬೆಳೆ ಹೂ ಬಿಡುವ ಹಂತದಲ್ಲಿ ಬೇವುಜನ್ಯ ಕೀಟನಾಶಕ ಇರಬಹುದು ಪ್ರತಿ ಲೀಟರ್ ನೀರಿಗೆ 5% ಪ್ರಮಾಣದಲ್ಲಿ, ಅಥವಾ ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಅಸಿಟಾಮಿಪ್ರಿಡ್ ಇರ್ಬೋದು, ಥಯಾಮೆಥಾಕ್ಸಾಮ್ ಇರ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಈ ಕೀಟನಾಶಕಗಳನ್ನ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಂತೆ ಸಿಂಪರಣೆ ಮಾಡೋದ್ರಿಂದ ಇವುಗಳನ್ನ ನಿಯಂತ್ರಣದಲ್ಲಿ ಇಡಬಹುದು. ನಂತರ ಮೆಣಸಿನಕಾಯಿಯಲ್ಲಿ ಈ ರಸ ಹೀರುವ ಕೀಟಗಳಲ್ಲದೆ ಈ ಕಾಯಿ ಕೊರಕಗಳ ಬಾಧೆನೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಈ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ ನಾನು ಈಗಾಗಲೇ ತಿಳಿಸಿದಂತೆ ಟೊಮ್ಯಾಟೋದಲ್ಲಿ ನಾನೇನು ನಿಮಗೆ ತಿಳಿಸಿದೆ ಟೊಮ್ಯಾಟೊ ಬೆಳೆಯಲ್ಲಿ ಬರತಕ್ಕಂತ ಈ ಕಾಯಿ ಕೊರಕ, ಸೊ ಅದೇ ರೀತಿ ಇಲ್ಲಿ ಕೂಡ ಹೂ ಬಿಡುವ ಹಂತದಲ್ಲಿ ಮೋಹಕ ಬಲೆಗಳನ್ನ ಪ್ರತಿ ಎಕರೆಗೆ 8-10 ಮೋಹಕ ಬಲೆಗಳನ್ನ ನಿಲ್ಲಿಸೋದ್ರಿಂದ ರಾತ್ರಿ ಸಮಯದಲ್ಲಿ ಎಲ್ಲ ಪತಂಗಗಳೇನು ತತ್ತಿ ಇಡ್ಲಿಕ್ಕೆ ಬರ್ತವೆ ರಾತ್ರಿ ಸಮಯದಲ್ಲಿ ಅವುಗಳೆಲ್ಲವನ್ನ ಅಟ್ರಾಕ್ಟ್ ಮಾಡಿ ನೀವು ಮರುದಿನ ಬೆಳಗ್ಗೆ ಅವನ್ನ ನೀವು ಕೊಲ್ಲಬಹುದು. ನಂತರ ಮೊದಲನೇ ಹಂತದಲ್ಲಿ ತತ್ತಿಗಳನ್ನು ಕೊಲ್ಲಿಕ್ಕೆ ಈ ತತ್ತಿ ನಾಶಕಗಳಾದ ಕ್ವಿನಾಲ್ ಪಾಸ್ ಇರ್ಬೋದು ಅಥವಾ ಪ್ರೊಪನೋಪಾಸ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ಸಿಂಪರಣೆ ಮಾಡಿ ತತ್ತಿಗಳನ್ನು ಕೊಲ್ಬೋದು. ನಂತರ ಮರಿ ಹುಳು ಹಂತದಲ್ಲಿ ನೀವು ಯಾವುದಾದ್ರೂ ಈ ಸ್ಪರ್ಶ ಕೀಟನಾಶಕಗಳು ಅಂದರೆ ಕಾಂಟ್ಯಾಕ್ಟ್ ಕೀಟನಾಶಕಗಳಾದಂತಹ ಕೊರಾಜಿನ್ ಇರ್ಬೋದು ಕ್ಲೋರಾಂಟ್ರಿನ್ಲಿಪ್ರಾಸ್ ಪ್ರತಿ ಲೀಟರ್ ನೀರಿಗೆ 0.3 ಅಥವಾ 0.5 ಮಿಲಿಲೀಟರ್ನಷ್ಟು ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬಹುದು ಅಥವಾ ಲ್ಯಾಂಡಾ ಸೈಲೋತ್ರಿನ್ ಇದನ್ನು ಕೂಡ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಸಿಂಪರಣೆ ಮಾಡೋದ್ರಿಂದ ಇದನ್ನ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ನಮ್ಮ ಚಿತ್ರದುರ್ಗ ದಾವಣಗೆರೆ ಕೆಲವೊಂದು ಭಾಗಗಳಲ್ಲಿ ಬದನೆಕಾಯಿನ ಸಾಕಷ್ಟು ಬೆಳೀತಾರೆ. ಬದನೆ ಇದು ಒಂದು ನಮ್ಗೆ ಮುಖ್ಯವಾದ ಒಂದು ತರಕಾರಿ ಬೆಳೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿಯ ಒಂದು ಕೀಟಗಳು ಬರ್ತವೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಬದನೆಯಲ್ಲಿ ಸಾಮಾನ್ಯವಾಗಿ ಬಿಳಿ ನೊಡ, ಮೈಟ್ ನುಸಿ ಮತ್ತೆ ಸುಳಿ ಮತ್ತು ಕಾಂಡ ಕೊರೆಯುವ ಹುಳುಗಳ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬಿಳಿ ನೊಣಗಳ ಬಾಧೆ ಸಾಮಾನ್ಯವಾಗಿ ಈಗ ಮಳೆಗಾಲ ಮುಗಿದ ತಕ್ಷಣ ಅದರ ಬಾಧೆ ಪ್ರಾರಂಭವಾಗುತ್ತೆ. ಇವು ಎಲೆಗಳ ಕೆಳಭಾಗದಲ್ಲಿ ಅಪ್ಸರೆ ಮತ್ತು ಪ್ರೌಢ ಹಂತದ ಕೀಟಗಳು ರಸವನ್ನು ಹೀರೋದ್ರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತೆ ಇದರ ಜೊತೆಗೆ ನೀವು ಈ ಕಪ್ಪು ಬಣ್ಣದ ಜೋನಿ ಅಂಟು ಪದಾರ್ಥವನ್ನು ನೀವು ಕೂಡ ನೋಡಬಹುದು. ಅದರ ಮೇಲೆ ಈ ಕಪ್ಪು ಶಿಲೀಂಧ್ರ ಕೂಡ ಬೆಳೆದಿರುತ್ತೆ. ಸೊ ಈ ರೀತಿ ಕಪ್ಪು ಶಿಲೀಂಧ್ರ ಮತ್ತು ದಿಬ್ಬೂದು ಆಗೋದ್ರಿಂದ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೇಲೆ ಇದು ತುಂಬಾ ಗಣನೀಯ ಪ್ರಮಾಣದಲ್ಲಿ ಪ್ರಭಾವ ಬೀರೋದ್ರಿಂದ ಬೆಳವಣಿಗೆ ಕೂಡ ಕುಂಠಿತ ಆಗ್ತದೆ. ಈ ಬಿಳಿ ನೊಣದ ಬಾಧೆಯನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಮೊದಲನೇದಾಗಿ ನಾವು ತ್ರಿಪ್ಸಿಗೆ ಈ ನೀಲಿ ಬಣ್ಣದ ಅಂಟಿನ ಬಲೆಗಳನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಈ ಬಿಳಿ ನೊಣಗಳಿಗೆ ಹಳದಿ ಬಣ್ಣದ ಅಂಟಿನ ಬಲೆಗಳನ್ನ ನಿಲ್ಲಿಸೋದ್ರಿಂದ ಇವುಗಳ ಈ ಪ್ರೌಢ ಹಂತದ ಕೀಟಗಳನ್ನ ನಾವು ಅಟ್ರಾಕ್ಟ್ ಮಾಡಿ ಆಕರ್ಷಿಸಿ ಅವನ್ನ ಕೊಲ್ಬಹುದು. ನಂತರ ಯಾವ್ದಾದ್ರು ಒಂದು ಈ ರಸ ಇರುವ ಕೀಟಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಈ ಕೀಟನಾಶಕಗಳಾದಂತಹ ಥೈಮೆತ್ ಎಕ್ಸಾಮ್ ಇರ್ಬೋದು ಅಥವಾ ಅಸ್ಟಾಂಪ್ರಿಡ್ ಇರ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಇದು ಯಾವ್ದಾದ್ರು ಒಂದು ಕೀಟನಾಶಕವನ್ನ ನೀವು ಸಿಂಪರಣೆ ಮಾಡೋದ್ರಿಂದ ಇವುಗಳ ಬಾಧೆಯನ್ನ ನಾವು ನಿಯಂತ್ರಣದಲ್ಲಿ ಇರ್ಬೋದು. ನಂತರ ಮೈಟ್ ನುಸಿ, ಸೊ ಇದ್ರ ಬಾಧೆ ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ, ಸೊ ಬೇರೆ ಸೀಸನ್ ಕಂಪೇರ್ ಮಾಡಿದ್ರೆ ಬೇಸಿಗೆ ಸಮಯದಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ ಮೈಟ್ ನುಸಿ. ಯಾಕೆಂದ್ರೆ ಮೈಟ್ ನುಸಿ ಯಾವಾಗ್ಲೂ ಈ ವಾತಾವರಣದಲ್ಲಿ ಹೆಚ್ಚು ಟೆಂಪರೇಚರ್ ಇರಬೇಕು ಮತ್ತೆ ಆರ್ದ್ರತೆ ಜಾಸ್ತಿ ಇರುವಂತಹ ಸಮಯದಲ್ಲಿ ಇದರ ಬಾಧೆ ಕಂಡು ಬರುತ್ತೆ. ಸೊ ಇದರ ಬಾಧೆ ಕಂಡು ಬಂದಾಗ ಎಲೆಗಳ ಕೆಳಭಾಗದಲ್ಲಿ ಸಾಮಾನ್ಯವಾಗಿ ಈ ಕೀಟಗಳು ರಸವನ್ನು ಹೀರೋದ್ರಿಂದ ಎಲೆಗಳಲ್ಲಿ ಕೆಳಭಾಗದಲ್ಲಿ ನೀವು ಇದು ಕಂದು ಬಣ್ಣದ ಗೆರೆಗಳನ್ನ ನೋಡಬಹುದು ಮತ್ತೆ ಕ್ರಮೇಣ ಎಲೆಗಳು ಕೆಳಭಾಗಕ್ಕೆ ಮುದುರಿ ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಈ ಮೈಟ್ ನುಸಿ ಬಾಧೆಯನ್ನ ನಾವು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಅದು ನುಸಿ ನಾಶಕಗಳಾದಂತಹ ಡೈಕೋಪಾಲ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಂತೆ, ಅಥವಾ ಇತ್ತೀಚೆಗೆ ಬಂದಂತಹ ಈ ಹೊಸ ಗುಂಪಿನ ನುಸಿ ನಾಶಕಗಳಾದಂತಹ ಪೆನಜಾಕ್ವಿನ್ ಇರ್ಬೋದು, ಮ್ಯಾಜಿಸ್ಟರ್ ಅಂತ ಏನ್ ಸಿಗುತ್ತೆ ಅದು ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ನಂತೆ, ಅಥವಾ ಸ್ಪೈರೋಮೆಸಿಪೆನ್ ಒಬೆರಾನ್ ಅಂತ ಏನ್ ಸಿಗುತ್ತೆ ಅದನ್ನ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಸಿಂಪರಣೆ ಮಾಡೋದ್ರಿಂದ ಇದನ್ನ ನಾವು ನಿಯಂತ್ರಣದಲ್ಲಿ ಇಡಬಹುದು. ನಂತರ ಈ ರಸ ಹೀರುವ ಕೀಟಗಳಲ್ಲದೇ ಸುಳಿ ಮತ್ತು ಕಾಂಡ ಕೊರೆಯುವ ಹುಳು, ಸೊ ಇದು ಪ್ರಮುಖವಾಗಿ ಬರ್ತಕ್ಕಂತ ಕೀಟ. ಇದು ಮೊದಲನೇ ಹಂತದಲ್ಲಿ ತತ್ತಿಯಿಂದ ಹೊರಬಂದಂತ ಮರಿ ಹುಳುಗಳು ಮೊದಲನೇದಾಗಿ ಸುಳಿಗಳ ಮೇಲೆ ರಂಧ್ರ ಕೊರೆದು ಅವು ರಂಧ್ರ ಒಳಗಡೆ ಕಾಂಡದ ಭಾಗವನ್ನು ತಿನ್ನೋದ್ರಿಂದ ಸುಳಿಗಳು ಒಣಗುತ್ತವೆ. ಈ ಬದನೆ ಪ್ಲಾಟ್ಗೆ ಹೋದ ತಕ್ಷಣ ನೀವೆಲ್ಲರೂ ಸುಳಿ ಮೇಲ್ಗಡೆ ಒಣಗಿದ್ದು ಕೆಳಗಡೆ ಗಿಡ ಎಲ್ಲ ಹೆಲ್ದಿ ಆಗಿರ್ತದೆ, ಓನ್ಲಿ ಸುಳಿ ಮಾತ್ರ ಒಣಗಿರ್ತದೆ. ಸೊ ಅದನ್ನು ವೀಕ್ಷಿಸಿದಾಗ ನೀವು ಹತ್ತಿರದಿಂದ ನೋಡಿದಾಗ ನೀವು ಸಣ್ಣದ ರಂಧ್ರವನ್ನು ನೋಡಬಹುದು ಸುಳಿ ಹತ್ರ. ನಂತರ ಒಂದು ಸರಿ ಏನು ಇವು ಹೂ ಮತ್ತೆ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗ್ತಾವ ಅವು ಸುಳಿಯಿಂದ ಮತ್ತೆ ಹಣ್ಣಿಗೆ ಬರ್ತಾವ, ಹೂವು ಮತ್ತೆ ಹಣ್ಣಿಗೆ ಬಂದು ಹಣ್ಣಿನ ಮೇಲೆ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಇದರ ನಿಯಂತ್ರಣ ಮಾಡ್ಲಿಕ್ಕೆ ನೀವು ಮೊದಲನೇ ಹಂತದಲ್ಲಿ ನೀವು ತತ್ತಿ ಹಂತದಲ್ಲಿ ಇದನ್ನು ನಿಯಂತ್ರಣ ಮಾಡ್ಬೇಕು. ಯಾಕಂದ್ರೆ ಒಂದು ಸರ ಇದು ರಂಧ್ರ ಕೊರೆದು ಒಳಗಡೆ ಹೋಯ್ತು ಅಂದ್ರೆ ಹಣ್ಣಿನೊಳಗೆ ಇರ್ಬೋದು ಅಥವಾ ಈ ಸುಳಿಯಲ್ಲಿ ಇರ್ಬೋದು, ಅವಳು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ಈ ತತ್ತಿ ಹಂತದಲ್ಲಿ ಈ ತತ್ತಿ ನಾಶಕ ಮತ್ತು ಈ ಮರಿ ಹುಳು ನಾಶಕ ಕೀಟನಾಶಕಗಳಾದಂತಹ ಪ್ರೊಪನ ಪಾಸ್ ಇರ್ಬೋದು ಅಥವಾ ಕ್ವಿನಾಲ್ ಪಾಸ್ ಇರ್ಬೋದು ಎರಡನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ನಂತೆ ಸಿಂಪರಣೆ ಮಾಡೋದ್ರಿಂದ ಇವುಗಳನ್ನ ನಿಯಂತ್ರಣ ಮಾಡಬಹುದು. ನಂತರ ಒಂದ್ಸಲ ಇದು ಒಳಗಡೆ ಹೋಗ್ಬಿಡ್ತೇವೆ ಅಂದ್ರೆ ಈ ರಂಧ್ರ ಒಳಗಡೆ ಇರ್ಬೋದು ಕಾಂಡದ ಒಳಗಡೆ ಇರ್ಬೋದು ಅಥವಾ ಹಣ್ಣಿನ ಒಳಗಡೆ ನೀವು ಈ ಹೊಸ ಗುಂಪಿನ ಕೀಟನಾಶಕ ಆದಂತಹ ಕೊರಾಜಿನ್ ಅನ್ನ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್, ಸೊ ಇದನ್ನ ಪ್ರತಿ ಲೀಟರ್ ನೀರಿಗೆ 0.4 ಗ್ರಾಂನಂತೆ ಸಿಂಪರಣೆ ಮಾಡೋದ್ರಿಂದ ಇವುಗಳ ನಿಯಂತ್ರಣವನ್ನು ಮಾಡಬಹುದು. ಈ ಬೆಂಡೆ ಅನ್ನೋ ಒಂದು ಮುಖ್ಯವಾದ ತರಕಾರಿ ಬೆಳೆ ಅಂತ ನಾವು ಪರಿಗಣಿಸ್ತೀವಿ. ಈ ಬೆಂಡೆಯಲ್ಲಿ ಕಾಯಿ ಚೆನ್ನಾಗಿರುತ್ತೆ, ಆದರೆ ಒಳಗೆ ನೋಡಿದ್ರೆ ಹುಳ ಎಲ್ಲ ಇರ್ತವೆ ಕೆಲವೊಂದು ಸಮಯದಲ್ಲಿ. ಇದರಲ್ಲಿ ಯಾವ ರೀತಿಯ ಹುಳುಗಳು ಬಂದಿರ್ತವೆ ಮತ್ತೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಸಾಮಾನ್ಯವಾಗಿ ಬೆಂಡೆಯಲ್ಲಿ ಈ ಹತ್ತಿಯಲ್ಲಿ ಏನ್ ಬರ್ತಾವಲ್ಲ ಎಲ್ಲಾ ಕೀಟಗಳು ಬೆಂಡೆಯಲ್ಲಿ ಕೂಡ ಸೇಮ್ ಅದೇ ಕೀಟಗಳೇ ಹತ್ತಿಯಲ್ಲಿ ಬರ್ತವೆ. ಬೆಂಡೆಯಲ್ಲಿ ಬರೋ ಹತ್ತಿಲಿ ಬರ್ತವೆ, ಹತ್ತಿಲಿ ಬರೋ ಬೆಂಡಿ ಬರ್ತವೆ. ಸೊ ಇಲ್ಲಿ ಬೆಂಡೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳು ಈ ರಸ ಇರುವ ಕೀಟಗಳಲ್ಲಿ ಜಿಗಿಹುಳು ಇರಬಹುದು ಅಥವಾ ಬಿಳಿನೊಣ ಮತ್ತೆ ಮೈಟ್ನುಸಿ ಬಾಧೆ. ಮೈಟ್ನುಸಿ ಬಾಧೆ ಇದು ಬೇಸಿಗೆಯಲ್ಲಿ ಎಲ್ಲಿ ಬೆಳೀತಾರಲ್ಲ ಅಲ್ಲಿ ಮಾತ್ರ ಮೈಟ್ನುಸಿ ಬಾಧೆ ಇರುತ್ತೆ, ಇಲ್ಲಾಂದ್ರೆ ಸಾಮಾನ್ಯವಾಗಿ ರಸ ಇರುವ ಕೀಟಗಳನ್ನೇ ಬಿಳಿ ನೊಣಗಳು ಮತ್ತು ಜಿಗಿಹುಳುಗಳ ನೊಣ ಬಾಧೆ ಮಾತ್ರ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಇಲ್ಲಿ ಈ ರಸ ಇರುವುಗಳ ಬಾಧೆ ಕಂಡು ಬಂದಾಗ ಈ ರಸ ಇರುವುದರಿಂದ ಎಲೆಗಳ ಕೆಳಭಾಗದಲ್ಲಿ ಕೂತು ಈ ಅಪ್ಸರೆ ಮತ್ತು ಪ್ರೌಢಾಂತದ ಕೀಟಗಳು ರಸ ಇರೋದ್ರಿಂದ ಅವುಗಳ ಎಲೆಗಳು ಮುದುಡಿಕೊಂಡು ಬಿಟ್ಟು ಎಲೆ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಎಲೆಗಳು ಉದುರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತೆ ನೀವು ಈ ಕಪ್ಪು ಬಣ್ಣದ ಶಿಲೀಂಧ್ರ ಮತ್ತೆ ಜೋನಿ ಅಂಟು ಅಂಟು ಪದಾರ್ಥವನ್ನು ಕೂಡ ಎಲೆಗಳ ಕೆಳಭಾಗದಲ್ಲಿ ನೋಡಬಹುದು. ಈ ಕಪ್ಪು ಶಿಲೀಂಧ್ರ ಹೆಚ್ಚಾಗಿ ಎಲೆಗಳನ್ನು ಆವರಿಸಿದಾಗ ಇದು ನೇರವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೇಲೆ ಪ್ರಭಾವ ಬೀರೋದ್ರಿಂದ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಮತ್ತೆ ಇವುಗಳ ನಿರ್ವಹಣೆ ಸೇಮ್ ನಾ ಈಗಾಗಲೇ ತಿಳಿಸಿದಂತೆ ಇತರೆ ತರಕಾರಿ ಬೆಳೆಗಳಾದಂತಹ ಟೊಮ್ಯಾಟೊ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಇಲ್ಲಿ ತಿಳಿಸಿರುವಂತೆ ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿ ಲೀಟರ್ ನಷ್ಟು ಈ ಇಮಿಡಾಕ್ಲೋಪ್ರಿಡ್ ಇರಬಹುದು ಅಥವಾ 0.2 gram ಒಂದು ಲೀಟರ್ ನೀರಿಗೆ ಈ ಅಸ್ಟಾಂಪ್ರಿಡ್ ಅಥವಾ ಥೈಮೆಥಾಕ್ಸಾಮ್ ಅಥವಾ ಪಿಪ್ರೋನಿಲ್ ರಿಜೆಂಟ್ ಅಂತ ಏನ್ ಸಿಗುತ್ತೆ ಅದನ್ನ ಪ್ರತಿ ಲೀಟರ್ ನೀರಿಗೆ 1 milliliter ಸಿಂಪರಣೆ ಮಾಡೋದ್ರಲ್ಲಿ ಇವತ್ತು ಬಾಧೆಗಳನ್ನ ತಡೆಗಟ್ಟಬಹುದು. ನಂತರ ಇದರಲ್ಲಿ ಪ್ರಮುಖವಾಗಿ ರಸ ಹೀರುವ ಬಾಧೆಗಿಂತನೂ ಹುಳುಗಳ ಬಾಧೆಗಿಂತನೂ ಈ ಕಾಯಿ ಕೊರಕದ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತು ಇದು ಹೆಚ್ಚು ಆರ್ಥಿಕ ಹಾನಿಯನ್ನ ಉಂಟು ಮಾಡುತ್ತೆ ರೈತರಿಗೆ. ಸೊ ಇದರಲ್ಲಿ 3 ಈ ಕಾಯಿ ಕೊರಕಗಳು ಬರ್ತವೆ. ಒಂದು ಈ ಹೆಲಿಯೋತಿಸ್ ಅಂತ ಏನಂತೀವಿ ಅದಕ್ಕೆ ಅಮೇರಿಕನ್ ಕಾಯಿ ಕೊರಕ ಅಂತೀವಿ, ಹೆಲಿಕೋರ್ ಬಾರ್ಮಿಜರ್ ಅಂತ. ಮತ್ತೆ ಗುಲಾಬಿ ಕಾಯಿ ಕೊರಕ, ಗುಲಾಬಿ ಕಾಯಿ ಕೊರಕ ಇರ್ಬೋದು. ನಂತರ ಇನ್ನೊಂದು ಚುಕ್ಕೆ ಕಾಯಿ ಕೊರಕ. ಸೊ ಈ ರೀತಿ 3 ಈ ಕಾಯಿ ಕೊರಕಗಳ ಬಾಧೆ ಕಂಡು ಬರುತ್ತೆ. ಇವುಗಳ ಬಾಧೆ ಸಾಮಾನ್ಯವಾಗಿ ಹೂವು ಬಿಡುವ ಹಂತದಲ್ಲಿ ಪ್ರಾರಂಭವಾಗುತ್ತೆ. ಹೂವು ಬಿಡುವ ಹಂತದಲ್ಲಿ ಪ್ರಾರಂಭವಾಗಿ ಈ ಕಾಯಿಗಳು ಸಂಪೂರ್ಣ ಮೆಚೂರ್ ಆಗಿ ಇನ್ನೇನು ಒಣಗದ ಟೈಮಲ್ಲಿ ಇವುಗಳ ಬಾಧೆ ಕಡಿಮೆ ಆಗುತ್ತೆ. ಸೊ ಇವು ನೇರವಾಗಿ ಮೊದಲನೇ ಹಂತದಲ್ಲಿ ಮರಿಗಳು ತತ್ತಿಯಿಂದ ಹೊರವಂತ ಮರಿಗಳು ಎಲೆ ಮೇಲ್ಭಾಗದಲ್ಲಿ ಕೂತು ಈ ಪತ್ರ ಹರಿತನ ಕೆರೆದು ತಿಂತವೆ. ನಂತರ ಕ್ರಮೇಣ ಮರಿ ಹುಳುಗಳು ಬೆಳವಣಿಗೆ ಆದಂಗೆ ನೇರವಾಗಿ ರಂಧ್ರವನ್ನು ಕೊರೆದು ಒಳಗಡೆ ಹೋಗಿ ಒಳಗಡೆ ಹಣ್ಣು ಬೆಂಡೆಕಾಯಿ ಒಳಗಡೆ ಇಡತಂತ ಎಲ್ಲ ಪದಾರ್ಥವನ್ನ ತಿಂದು ಹಾಕಿ ನೀವು ಒಳಗಡೆ ನೀವು ಬಾಧೆ ಒಳಗಾದಂತ ಕಾಯಿಗಳನ್ನ ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಏನು ಇರೋದಿಲ್ಲ, ಜಸ್ಟ್ ಓನ್ಲಿ ಅದರದ್ದು ಎಕ್ಸ್ಕ್ರಿಟ ಅಂದ್ರೆ ಅದರದ ಇದು ಲದ್ದಿ ಮತ್ತೆ ಹುಳು ಮಾತ್ರ ಇರ್ತವೆ. ಸೀಡ್ಸು ಅದು ಬೀಜಗಳು ಒಳಗಡೆ ಕಾಯಿಲಿರ್ತಕ್ಕಂಥ ಎಲ್ಲ ಪದಾರ್ಥವನ್ನು ಅವು ತಿಂದಾಕಿರ್ತವೆ. ಆಮೇಲೆ ಎಳೆ ಕಾಯಿಗಳು ಉದುರೋದನ್ನು ಮತ್ತೆ ಈ ಹೂವುಗಳು ಉದುರೋದನ್ನು ಕೂಡ ನೋಡಬಹುದು. ಸೊ ಇವುಗಳ ಬಾಧೆ ಕಂಡು ಬಂದಲ್ಲಿ ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದಂದ್ರೆ ತಕ್ಷಣ ಅವರು ಬಾಧೆ ಕಂಡು ಬಂದಲ್ಲಿ ಅವಳ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿದ್ದಾಗ ನೀವು ಅವುಗಳನ್ನು ಆರಿಸಿ ತೆಗೆದಾಕ್ಬೋದು ಅಥವಾ ಅವುಗಳ ತತ್ತಿ ನೀವೇನಾದ್ರು ಗುರುತಿಸಲಿಕ್ಕೆ ಸಾಧ್ಯವಾದರೆ ತಕ್ಷಣನೇ ನೀವು ಯಾವ್ದಾದ್ರು ಒಂದು ಬೇವುಜನ್ಯ ಕೀಟನಾಶಕ ಇರ್ಬೋದು 5% ಪ್ರಮಾಣದಲ್ಲಿ ಅಥವಾ ಈ ತತ್ತಿ ನಾಶಕಗಳಾದಂತಹ ಕ್ವಿನಾಲ್ ಪಾಸ್ ಇರ್ಬೋದು ಅಥವಾ ಪ್ರತನ ಪಾಸ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 2 milliliter ಸಿಂಪರಣೆ ಮಾಡಿ ನಂತರ ಈ ಮರಿ ಹುಳುಗಳ ಹಂತದಲ್ಲಿ ಈ ಎಮಾಮೆಕ್ಟಿನ್ ಬೆಂಜೋಯೇಟ್ ಇದನ್ನ ಪ್ರತಿ ಲೀಟರ್ ನೀರಿಗೆ 0.4 gram ಅಥವಾ ಈ ಫ್ಲೂಬೆಂಡಮೈಡ್ ಫೇಮ್ ಅಂತಕ್ಕಂಥ ಒಂದು ಕೀಟನಾಶಕ ಇದನ್ನ ಪ್ರತಿ ಲೀಟರ್ಗೆ 1 milliliter ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಮಾಡೋದ್ರಿಂದ ಇವುಗಳ ಬಾಧೆಯನ್ನ ನಾವು ಹತೋಟಿಯಲ್ಲಿ ಇಡಬಹುದು. ನಮ್ಮ ಭಾಗದ ಒಂದು ಹಣ್ಣಿನ ಬೆಳೆಗಳಂದ್ರೆ ಒಂದು ಮುಖ್ಯವಾದದ್ದಂದ್ರೆ ಮಾವು, ನಂತರ ಪೇರ್ಲ, ಆಮೇಲೆ ಪಪ್ಪಾಯ, ದಾಳಿಂಬೆ, ಇವು ಸಾಕಷ್ಟು ತೋಟದ ಬೆಳೆಗಳಲ್ಲಿ ನೋಡಿರ್ತೇವೆ. ಹಣ್ಣಿನ ಬೆಳೆ ಅಂದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರ್ಬೇಕಂದ್ರೆ ನಿರ್ವಹಣೆ ಬಹಳ ಮುಖ್ಯ. ಅಂದ್ರೆ ಈ ಕೀಟಗಳ ಇರ್ಬೋದು, ರೋಗಗಳಿರ್ಬೋದು, ಇದರ ಒಂದು ಮಾಹಿತಿ ನಮ್ಮ ರೈತರಿಗೆ ಖಂಡಿತ ಬೇಕಾಗುತ್ತೆ. ಈ ಮಾವು ತಗೊಂಡ್ರೆ ಮಾವಿನಲ್ಲಿ ಯಾವ ರೀತಿ ಕೀಟಗಳು ಬರ್ತವೆ, ಯಾವ ಸಮಯದಲ್ಲಿ ಬರ್ತವೆ, ಮತ್ತೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ರೆ ಅವರಿಗೆ ಒಳ್ಳೆ ಇಳುವರಿ ಸಿಗುತ್ತೆ? ಇಲ್ಲಿ ಪ್ರಮುಖವಾಗಿ ಹಣ್ಣಿನ ಬೆಳೆಗಳಾದಂತಹ ಮಾವು ಇರ್ಬೋದು, ಪೇರ್ಲ, ಪಪ್ಪಾಯ ಅಥವಾ ದಾಳಿಂಬೆಯಲ್ಲಿ ಸುಮಾರಷ್ಟು ಕೀಟಗಳು ಬಾಧೆಯನ್ನ ನೀಡ್ತವೆ. ಮಾವಿನಲ್ಲಿ ಬರ್ತಕ್ಕಂಥ ಕೀಟಗಳು ಅಂದ್ರೆ ಪ್ರಮುಖವಾಗಿ ಜಿಗಿಹುಳು, ಹಾಪರ್ಸ್ ಅಂತ ಏನ್ ಕರಿತೀವಿ, ಜಿಗಿಹುಳು ಮತ್ತೆ ಹಿಟ್ಟು ತಿಗಣಿ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ಹಾಪರ್ಸ್ ಜಿಗಿಹುಳುಗಳ ಬಾಧೆ ಸಾಮಾನ್ಯವಾಗಿ ಈ ಹೂ ಬಿಡುವ ಹಂತದಲ್ಲಿ ಇದರ ಬಾಧೆ ಪ್ರಾರಂಭವಾಗುತ್ತೆ. ಸೊ ಈ ಹೂ ಬಿಡುವ ಹಂತದಲ್ಲಿ ಇದರ ಬಾಧೆ ಈ ಪ್ರೌಢ ಹಂತ ಮತ್ತು ಈ ಅಪ್ಸರೆ ಕೀಟಗಳು ಹೂವು ಮತ್ತೆ ಎಲೆಗಳ ಮೇಲ್ಭಾಗದಲ್ಲಿ ಮತ್ತೆ ಮೊಗ್ಗುನಲ್ಲಿ ಇವು ರಸವನ್ನ ಹೀರ್ತವೆ. ರಸ ಹೀರೋದ್ರ ಜೊತೆಗೆ ಅಂಟಿನಂತ ಪದಾರ್ಥವನ್ನು ನೀವು ಮಾವಿನ ಗಿಡದ ಕೆಳಗಡೆ ಹೋದಾಗ ನೀವು ಈ ಅಂಟಿನಂತ ಒಂದು ಪದಾರ್ಥ ಬಿದ್ದಿರುತ್ತೆ ಎಲೆಗಳ ಕಾಂಡದ ಮೇಲೆ, ಎಲೆಗಳ ಮೇಲೆ ಮತ್ತೆ ಗಿಡದ ಕೆಳಗಡೆ ಮಣ್ಣಿನ ಮೇಲೂ ಕೂಡ ಬಿದ್ದಿರುತ್ತೆ.